ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ತೆಲಂಗಾಣ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಪುದುಚೇರಿ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ 40 ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರ ವಿಮಾನ ನಿಲ್ದಾಣ ಮೇಲ್ದರ್ಜೆಗೆ ಏರಿಸಲು ಸಂಪುಟ ಸಭೆಯಲ್ಲಿ ಅನುಮೋದನೆ. ಜಾತಿ ಜನಗಣತಿ ಸಮೀಕ್ಷೆ ಹಿನ್ನೆಲೆ ಸಚಿವರು ಆಯೋಗದ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಚರ್ಚೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಕಳವು ಆಗಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ತ್ವರಿತವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ. ಮಳೆ ಹಾನಿ, ಬೆಳೆ ನಷ್ಟ ಪರಿಹಾರ ಹೆಚ್ಚಿಸುವಂತೆ ಸರ್ಕಾರಕ್ಕೆ ರೈತ ಮುಖಂಡರಿಂದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. इस अभियान का आह्वान, यदि है आपको टीबी के लक्षण तो जल्द जांच से ही होगा सबसे तेज समाधान. टीबी होने पर जल्द जांच से उपचार में आती है तेजी और गंभीर बीमारी का खतरा होता है कम. सुरक्षित होता है आपका परिवार और अन्य करीबी जन. कुछ समूहों में टीबी का खतरा अधिक होता है, जैसे वे लोग जिन्हें पिछले 5 वर्ष में टीबी हुआ हो, 60 वर्ष या उससे अधिक आयु, धूम्रपान और शराब का सेवन करने वाले, कुपोषित, टीबी निकट संपर्क हुआ हो, मधुमेह रोगी, एचआईवी से पीड़ित लोग. तो टीबी के लक्षण होने पर अपने नजदीकी सरकारी या निजी अस्पताल या आयुष्मान आरोग्य मंदिर में निःशुल्क जाँच और उपचार पाएं. आइए हम सब साथ मिलकर देश को टीबी मुक्त बनाएं. टीबी फ्री इंडिया बनाने में सक्रिय भूमिका निभाएं. डाउनलोड करें टीबी आरोग्य साथी ऐप. स्वास्थ्य एवं परिवार कल्याण मंत्रालय द्वारा जनहित में जारी. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ನೀರಿನ ಸಂರಕ್ಷಣೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮದ ಹಿರಿಯ ರೈತರಾದ ಆದಿನಾಥ ಹೀರಾ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಿವಪುತ್ರಪ್ಪ ಎಸ್ ಅರಳಿಕಟ್ಟೆ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಆಕಾಶವಾಣಿ ವಿಜಯಪುರ ಕೇಂದ್ರದ ನಿಕಟಪೂರ್ವ ಕಾರ್ಯಕ್ರಮ ಮುಖ್ಯಸ್ಥರಾದ ನಿವೃತ್ತ ಕಾರ್ಯಕ್ರಮ ಅಧಿಕಾರಿಗಳಾದ ಶ್ರೀ ಸೋಮಶೇಖರ್ ರೂಳಿ ಅವರಿಂದ ಸಂದೇಶ. ಎಲ್ಲರಿಗೂ ನಮಸ್ಕಾರಗಳು. ನಾನು ಸೋಮಶೇಖರ್ ಎಸ್ ರೂಳಿ, ನಿವೃತ್ತ ಕಾರ್ಯಕ್ರಮ ಅಧಿಕಾರಿ. ವಿಜಯಪುರ ಕೇಂದ್ರಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಅಲ್ಲದೆ ವಿಜಯಪುರ ಕೇಂದ್ರವನ್ನು ಕೇಳ್ತಾ ಇರುವಂತಹ ನಮ್ಮ ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ತವ. 28 ವರ್ಷಗಳನ್ನು ವಿಜಯಪುರ ಆಕಾಶವಾಣಿ ಕೇಂದ್ರ ಸಾರ್ವಜನಿಕ ಜೀವನದೊಳಗೆ ಪೂರೈಸ್ತಾ ಇದೆ. ವಿಜಯಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರಿಗೆ ಕಳೆದ ಹೆಚ್ಚು ಕಡಿಮೆ 3 ದಶಕಗಳ ಅವಧಿ ಒಳಗೆ ಸಾಕಷ್ಟು ಶಿಕ್ಷಣ, ಮಾಹಿತಿ, ಮನರಂಜನೆಯನ್ನು ನೀಡಿ ವಿಜಯಪುರ ಆಕಾಶವಾಣಿ ಕೇಂದ್ರ ಇಲ್ಲಿಯ ಜನರ ಜೀವನಾಡಿ ಆಗ್ಯದ ಅಂತಲೇ ಹೇಳಬೇಕು. ನಮ್ಮ ಸಾರ್ವಜನಿಕರ ಜೀವನದೊಳಗೆ ಭಾಳ ಉತ್ತಮವಾದಂಥ ಒಂದು ಕೆಲಸ ಮಾಡಿ ನಾಡು ಕಟ್ಟುವಂಥ ಒಂದು ಕೆಲಸವನ್ನು ವಿಜಯಪುರ ಆಕಾಶವಾಣಿ ಕೇಂದ್ರ ಮಾಡಿದೆ ಅಂತಲೇ ಹೇಳಬಹುದು. ಯಾವ ಉದ್ದೇಶಕ್ಕಾಗಿ ಈ ಕೇಂದ್ರ 28 ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪನೆ ಆಯಿತು, ಆ ಎಲ್ಲ ಉದ್ದೇಶಗಳನ್ನು ಅದು ಪೂರೈಸಿದ ಅಂತಲೇ ನಾವು ಹೇಳಬೇಕಾಗ್ತದೆ. ಅದಕ್ಕೆ ಬರೇ ಕೇಂದ್ರ ಒಂದೇ ಕಾರಣ ಅಲ್ಲ, ಕೇಂದ್ರದ ಸಿಬ್ಬಂದಿ ಅಷ್ಟೇ ಕಾರಣ ಅಲ್ಲ, ಅದಕ್ಕೆ ಮುಖ್ಯವಾಗಿ ಕಾರಣ ಅಂತಂದ್ರೆ ನಮ್ಮ ಕೇಳುಗ ಪ್ರಭುಗಳು. ಕೇಳುಗ ಪ್ರಭುಗಳು ಇವತ್ತಿನ ದಿವಸ ನೀವು ನಮ್ಮನ್ನೆಲ್ಲ ಕೈ ಹಿಡಿದು ನಡೆಸಿದ್ದೀರಿ. ಯಾವ ರೀತಿ ಕಾರ್ಯಕ್ರಮಗಳು ಇರಬೇಕು, ಎಂಥ ಕಾರ್ಯಕ್ರಮಗಳು ತಮಗೆ ಬೇಕು ಅನ್ನುವಂಥ ಒಂದು ವಿಚಾರ ಹಿಡ್ಕೊಂಡು ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರ ಗುಣಮಟ್ಟದ ಬಗ್ಗೆ ಕೂಡ ತಾವು ಟೀಕೆ ಟಿಪ್ಪಣಿ ಮಾಡಿದ್ದೀರಿ, ವಿಮರ್ಶೆ ಮಾಡಿದ್ದೀರಿ, ಮೆಚ್ಚಿದ್ದೀರಿ, ಕಾಲಕಾಲಕ್ಕೆ ಏನು ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಹೇಳಿದ್ದೀರಿ. ಹೀಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹಿತ ನೀವು ನಮ್ಮ ಜೊತೆಗೆ ಇದ್ದಿದ್ದರಿಂದಾಗಿ ಇವತ್ತು ವಿಜಯಪುರ ಆಕಾಶವಾಣಿ ಕೇಂದ್ರ ಒಂದು ವಿಶಿಷ್ಟ ಕೇಂದ್ರವಾಗಿ ಹೊರಹೊಮ್ಮಿದೆ ಅಂಥೇಳಿ ಹೇಳ್ಬೋದು. ಇಲ್ಲಿ ಅನೇಕರು ಪ್ರತಿಭಾವಂತರು ಈ ಕೇಂದ್ರದೊಳಗೆ ಕಾರ್ಯ ಮಾಡಿ ಹೋಗಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಕೇಳಿದ್ದೀರಿ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂಥ ಈಗಿನ ಸಿಬ್ಬಂದಿ ಕೂಡ ನಮ್ಮಲ್ಲಿ ಇದ್ದಾರೆ. ಎಲ್ಲರಲ್ಲಿ ಉತ್ಸಾಹ ಇದೆ. ಆ ಉತ್ಸಾಹದ ಮೂಲ ಸ್ರೋತ ಅಂತಂದ್ರೆ ತಾವು ಶ್ರೋತೃಗಳು. ಅದಕ್ಕಾಗಿ ಮತ್ತೊಮ್ಮೆ ನಾನು ಶ್ರೋತೃಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದನೆಗಳನ್ನು ಹೇಳ್ತಾ ನಮ್ಮ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ. ಮುಂದಿನ ದಿನಗಳಲ್ಲಿ ಆಕಾಶವಾಣಿಗೆ ಒಳ್ಳೆ ಭವಿಷ್ಯ ಇದೆ, ಮತ್ತು ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ಎಲ್ಲ ಒಂದು ಇಚ್ಛೆ ಕೂಡ ತಮ್ಮಲ್ಲಿ ಬಲವಾಗಿರುವುದರಿಂದ ನಮ್ಮ ಭಾಗದ ಏನು ಸಂಸ್ಕೃತಿ ಇದೆ, ನಮ್ಮ ಭಾಗದ ಇತಿಹಾಸ ಏನಿದೆ, ನಮ್ಮ ಭಾಗದ ಪ್ರತಿಭಾವಂತರೇನಿದ್ದಾರೆ, ಅವರಿಗೆಲ್ಲರಿಗೂ ಈ ಆಕಾಶವಾಣಿ ಕೇಂದ್ರ ಒಳ್ಳೆಯ ವೇದಿಕೆಯನ್ನು ಒದಗಿಸಲಿ. ಮುಂದಿನ ದಿನಗಳಲ್ಲಿ ಈ ನಾಡಿನ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಕೊಡುಗೆ ನೀಡಲಿ ಅಂಥೇಳಿ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು, ಅಭಿನಂದನೆಗಳು. ಕಿಸಾನ್ ವಾಣಿ ಕಾರ್ಯಕ್ರಮದ ರೂವಾರಿಗಳಾದ ನಿಕಟಪೂರ್ವ ವಿಜಯಪುರ ಕಾರ್ಯಕ್ರಮ ಮುಖ್ಯಸ್ಥರಾದ ನಿವೃತ್ತ ಕಾರ್ಯಕ್ರಮ ಅಧಿಕಾರಿಗಳಾದ ಶ್ರೀ ಸೋಮಶೇಖರ್ ರುಳಿ ಅವರಿಂದ ಸಂದೇಶವನ್ನು ಕೇಳಿದಿರಿ. ಈಗ ಸಾವಯವ ಕೃಷಿ ಕುರಿತು ಹಾಗೂ ನೀರಿನ ಸಂರಕ್ಷಣೆ ಕುರಿತು ಅನುಭವ ಹೊಂದಿರುವ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮದ ಹಿರಿಯ ರೈತರಾದ ಆದಿನಾಥ್ ಹೀರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೆ, ಇವತ್ತಿನ ಕಾರ್ಯಕ್ರಮದೊಳಗೆ ಒಬ್ಬ ಹಿರಿಯ ಸಾವಯವ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವಗಳು ನಿಮಗೆ ನಿಮ್ಮ ಕೃಷಿ ಜೀವನಕ್ಕೆ ದಾರಿದೀಪ ಆಗಬಹುದು ಅನ್ನುವಂಥ ವಿಚಾರ ನಮ್ದು. ಆಳಂದ ತಾಲೂಕು ರುದ್ರವಾಡಿ ಗ್ರಾಮದ ಆದಿನಾಥ್ ಹೀರಾ ಅವರು ನಮ್ಮ ಜೊತೆಗಿದ್ದಾರೆ. ಆ ಹಿರಿಯ ರೈತರು ಕಳೆದ ಸುಮಾರು 5 ದಶಕಗಳಿಂದ ಅವರು ಕೃಷಿ ಒಳಗೆ ತೊಡಗಿಸಿಕೊಂಡು, ಹೇಳಬೇಕು ಅಂತಂದ್ರೆ ಅವರು ಬಾಲ್ಯದಿಂದಲೇ ಕೃಷಿ ಒಳಗೆ ಬಂದಂತವರು. ಇಲ್ಲಿ ತನಕನು ತಮ್ಮ ಕೃಷಿ ಒಳಗೆ ಅವರು ಸಾಕಷ್ಟು ಪಾಠಗಳನ್ನ ಕಲಿತು ಬೇರೆಯವರಿಗೆ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳಬಹುದು. ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಸಾವಯವ ಕೃಷಿ ಏನು ಆಂದೋಲನ ಸುಮಾರು ವರ್ಷಗಳ ಹಿಂದೆ ಆಯ್ತು, ಅದಕ್ಕೆ ಬೆನ್ನೆಲುಬಾಗಿ ನಿಂತವರು, ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿದಂಥವ್ರು, ಅದ್ರ ಜೊತೆಗೆ ಮುಖ್ಯವಾದಂತಹ ಕೆಲಸ ಮಾಡಿದ್ದೇನಪ್ಪ ಅಂತಂದ್ರೆ ಅವರು ನೈಸರ್ಗಿಕ ನೀರನ್ನ ಹಿಡಿದಿಡುವಂತಹ ಒಂದು ಕೆಲಸವನ್ನ ಅವರು ಮಾಡಿದ್ದಾರೆ. ಈ ನಿಟ್ಟಿನೊಳಗೆ ಅವರ ಪ್ರಯತ್ನಗಳು ಶ್ಲಾಘನೀಯವಾದಂತಹದ್ದು ಮತ್ತ ನಾವು ಅನುಸರಿಸಬೇಕಾದಂತಹದ್ದು. ಅದಕ್ಕೆ ಇವತ್ತಿನ ಕಾರ್ಯಕ್ರಮದೊಳಗೆ ಸುಮಾರು 5 ದಶಕಗಳ ಅವರ ಅನುಭವ ನಮ್ಮ ನಿಮ್ಮೆಲ್ಲರಿಗೂ ಪಾಠ ಆಗ್ತದ ಅನ್ನುವಂತಹ ತುಂಬು ಭರವಸೆ ನಮ್ದು. ಅವರ ಮಾತುಗಳನ್ನ ನಾವು ಕೇಳೋಣ. ಆದಿನಾಥ್ ಹೀರಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ರೋಹಿಣಿ ಸಾಹೇಬರಿಗೆ ನಮಸ್ಕಾರ ಸರ್. ಏನು, ತಾವು ಸಣ್ಣವರಿದ್ದಾಗಿಂದನೇ ಕೃಷಿಯನ್ನ ಶುರು ಮಾಡದಂತವರು? ಹೌದು ಸರ್. ಅಲ್ಲಿಂದ ಇಲ್ಲಿ ತನಕ 50 ವರ್ಷಗಳಾಗಿ ಹೋಗ್ಯಾವ ಈಗ? ಆಗ್ಯಾವ ಸರ್, ಆಗ್ಯಾವ. ಸಾಕಷ್ಟು ಬದಲಾವಣೆಗಳನ್ನ ತಾವು ನೋಡಿರಿ ಕೃಷಿ ಒಳಗ. ಆಗ ಮಾಡ್ತಾ ಇದ್ದಂತಹ ಕೃಷಿನೇ ಬೇರೆ, ಈಗ ಮಾಡ್ತಾ ಇರುವಂತಹ ಕೃಷಿನೇ ಬೇರೆ. ಆದ್ರೂ ಏನು ಒಂದು ಅನುಬಂಧ ಏನಪ್ಪ ಅಂತಂದ್ರ, ಅವಾಗನೂ ಸಾವಯವ ಕೃಷಿ ಇತ್ತು ನೀವು ಮಾಡುವಂತಹ ಸಂದರ್ಭದೊಳಗೆ, ಹೆಚ್ಚಿತ್ತು. ನೀವೆಲ್ಲ ಮತ್ತೆ ರಾಸಾಯನಿಕ ಕೃಷಿ ಮಾಡಿ ಮತ್ತೆ ಅದಕ್ಕೆ ಹೋಗುವಂತಹ ಒಂದು ಸಂದರ್ಭ ಈಗ ಅದ. ನಿಮ್ಮ ಅನುಭವಗಳು ಏನ್ ಹೇಳ್ತಾವ ಸರ್? ನಮ್ ತಂದೆಯವರು ಒಕ್ಕಲ್ತನಕ ಬಹಳ ಅಂದ್ರೆ ಬಹಳ ಜಾಣಿದ್ರು ಸರ್ ಅವರು. ಮುಂದ ನಾವು 10ನೇ ಕಲ್ತೇವ್, ನಮ್ಮ ಅಣ್ಣವರೊಬ್ಬರು BSc ಕಲ್ತರು. ಆದ್ರೆ ನಮ್ಗ ಅವರು ನೌಕರಿ ಮಾಡಕ್ ಒಟ್ಟ ಅವಕಾಶನೇ ಕೊಡ್ಲಿಲ್ಲ ಸರ್. ಅವರು ಪೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲದಪ್ಪ, ನೀವು ಯಾರ ಬಲ್ಲರೆ ಹೋಗಿ ಯಾಕೆ ಕೆಲಸ ಮಾಡ್ತೀರಿ ದುಡಿತೀರಿ? ಇಷ್ಟೆಲ್ಲ ಹೊಲ ಗಳಿಸಿಟ್ಟಿದನ, ಬಾವಿ ಹೊಡೆದಿಟ್ಟಿದ, ಗರೀಬರಿಗೆಲ್ಲ ನೀವೇ ನಮ್ ಬಲೆ ಕೆಲಸ ಹಚ್ಚಿದ್ರಿ ಅಂದ್ರ ನಿಮ್ ಮುಂದೆ ಯಾರು ಅನ್ನೋಂತದ್ ನಮ್ಗ ಅವರು ಜ್ಞಾನ ಕೊಟ್ರು ಸರ್. ನಾವು 4ನೇ ತರಗತಿ ಒಳಗಿದ್ದೆವು, ಒಂದು 7-8 ಎಮ್ಮಿಗಳು 7-8 ಆಕಳು ಇದ್ದು ಸರ್. ಅವಕ್ಕೇನದ ನಮ್ಮ ಅಕ್ಕವರು ನಾವು ಇಬ್ರು ಅವಕ್ ಬ್ಯಾರೆ ಬಂದರಿಗಳಿಗೆ ಹೊಡ್ಕೊಂಡು ಎತ್ತುಗಳು ಮೈಸಂತ ಬಂದರುಗಳಿಗೆ ಒಯ್ದು ಮೈಸ್ತಿದೇವ್ ಸರ್. ಹಿಂಗೆ ಮಾಡ್ಕೋತ ಮಾಡ್ಕೋತ ಮುಂದೇನದ ನಾವು 7ನೇ ಪಾಸ್ ಆದೇವ್. ಮುಂದೇನದ ನಮಗ 8ನೇ ಕ್ಲಾಸಿಗೆ 72ನೇ ಇಸವಿ ಒಳಗ ಭೀಕರ ಬರಗಾಲ ಬಂತು ಸರ್. ಹಿಂದಿನ ಕಡದೇನದ 58ನೇ ಇಸವಿಗೆ 60ನೇ ಇಸವಿಗ ನಮ್ ಗುರ್ಲಿಂಗಪ್ಪ ಮಂಠಾಳೆ ಅವರು ಒಂದ್ ಟಾಕಿ ಕಟ್ಟಿ ಊರಿಗೆಲ್ಲ ನೀರ್ ಮಾಡಿದ್ರು, ಗೋಬರ್ ಗ್ಯಾಸ್ ಮಾಡಿದ್ರು ಸರ್. ನಮ್ಮ ಊರೊಳಗೆ ಊರಾದ ಹೆಂಡಿ ಎಲ್ಲ ಗುತ್ತಾ ತೋತಿದೀವ್. ಆ ಗೋಬರ್ ಗ್ಯಾಸ್ದಿಂದ ಊರಾಗ 9 ಲೈಟ್ ಬೀಳ್ತೀವಿ ಸರ್. 1956ದಾಗ 58ರದಾಗೆ ನಮ್ ಊರಾಗ ಗೋಬರ್ ಗ್ಯಾಸಿಂದ ಲೈಟ್ ಬೀಳ್ತೀವಿ ಸರ್ ಊರಾಗ. ಅದು ನೋಡಕ್ ಎಲ್ಲ ಸುತ್ತ ಹಳ್ಳಿಯವರು ಬೇರೆ ಬೇರೆ ಜಿಲ್ಲಾದವರು ಎಲ್ಲರೂ ಬಂದ್ ನೋಡ್ತಿವ್ರು. ಅವಾಗೇ ಆ ಪ್ರಯತ್ನ ಆಗಿತ್ತಲ್ಲ, ಅವಾಗೇ ನಮ್ಮ ಊರ ಆದರ್ಶ ಗ್ರಾಮ ಅಂತ ಹೇಳಿ ಹೆಸರು ತಗೊಂಡಿತ್ತು ಸರ್. ಅದ್ಭುತ. ವೀರೇಂದ್ರ ಪಾಟೀಲ್ ಅವರು PWD ಮಿನಿಸ್ಟರ್ ಆಗಿರು. ಆಳಂದಕ ಕರೆಂಟ್ ಬಂದ ಬಳಿಕ ಮುಂದ ನಮ್ಮ ಊರಿಗೆ ದೀಪಾವಳಿಗೆ ಕಂಬ ನಡೆಸೋಕ್ ಚಾಲು ಆಗುದು 3 ದಿವಸನಾಗೆ ಆಳಂದಿಂದ ಕರೆಂಟ್ ಬಂದು ನಮ್ಮ ಊರಾಗ ಊರೆಲ್ಲ ಕಂಬ ನಡೆಸಿರು. ಆಯ್ತು ಅಂತಾಳಿನೆ ಊರಾಗ ಏನದ ಒಂದು ಗಿರ್ನಿ ಕೂಡಿಸಿದ್ರು. ಗಿರ್ನಿ ಕೂಡಿಸಿ ಅದಕ್ಕೆ ಟ್ರಾಕ್ಟರ್ ಹಚ್ಚಿ ಗಿರ್ನಿ ಚಾಲು ಮಾಡಿ ಬೀಸಕ್ ಚಾಲು ಮಾಡಿದ್ರು ಸರ್. ನೋಡ್ರಿ ಎಷ್ಟು ಪ್ರಯತ್ನವಾದಿ. ಅವಾಗ ನಮ್ಮ ತಂದೆಯವರು ಗುರ್ನಿಯಪ್ಪ ಮಂಟಾಳೆ ಹಿಂಗ್ ಶಿವಚರಣಪ್ಪ ಮುಲಿಗೆ ರೇವಣ ಸಿದ್ದಪ್ಪ ಕೊಟ್ರಿಗಿ ಬಸವಣ್ಣಪ್ಪ ಸಾವು ಇಂಥವ್ರು ಒಂದು 10-15 ಮಂದಿ ಕೂಡಿ ಊರಾಗ ಏನೇ ಕೆಲಸ ಬತ್ತಂದ್ರೆ ಎಲ್ಲರೂ ಗಾಡಿ ಎತ್ತ ಗ್ವಾಳಿ ಮಾಡ್ಕೊಂಬುದು ಕಟ್ಟಕ್ಕೆ ಅವ್ರದವ್ರ ಮನುಷ್ಯರ ಗಾಡಿ ತುಂಬಿಕೊಂಡು ಎಲ್ಲ ರೋಡ್ಗಳಿಗೆ ಹಾಕ ಸರ್ ಊರಾಗ ಹಾಕಿ ಹಿಂಗ್ ಊರೇ ಒಂದು ಅಭಿವೃದ್ಧಿ ಮಾಡಿಬಿಟ್ರ ಅವರು. ಮುಂದ ನಮ್ಮ ತಂದೆಯವರು ಒಂದು ಬಾಯಿ ಹೊಡೆದಿ ಕಬ್ಬು ಹಚ್ಚಿದ್ರು ಸರ್. ಅಲ್ಲಿಂದ ಒಂದು ಕ್ರಷರ್ ಕೂಡಿಸಿದ್ರು, ಗಹಣ ಚಾಲು ಮಾಡಿ ಅನ್ನದ ಅದು ಏನದ ಸುತ್ತಿನವರಿಗೆಲ್ಲ ರುಚಿ ಬಿತ್ತು. ಬಿದ್ದಿ ಅವರು ಏನದ ಎಲ್ಲರೂ ಕಬ್ಬು ಚಾಲು ಮಾಡಿದ್ರು ಸರ್. ಅವಾಗೇನೆ ಹಂಗೆ ಕರೆಂಟ್ ಎಲ್ಲ ಹೊಲಗಳಿಗೆ ಭೀ ತಗೊಂಡ್ರು. ಒಂದು 10 HP ಸಿಮೆಂಟ್ಸ್ ಮೋಟರ್ ಇತ್ತು. ಕರೆಂಟ್ ಹೋಯ್ತಂದ್ರ ಇಂಜನ್ ಮೇಲೆ ನಡೀತಿತ್ತು ಸರ್ ಕ್ರಷರ್. ಅಲ್ಲಿಂದ ಕರೆಂಟ್ ಇತ್ತು ಅಂದ್ರೆ ನಮ್ಮ ಇಂಜನ್ ಮೇಲೆ ನೀರು ಹುಡ್ಕೊಂಬಂದು ನಡೀತಿತ್ತು. ಮುಂದ ನನಗ್ ಸಾಕಾಯ್ತ್ರಿಪ್ಪ, ಈಗ ಗುರುನಾಥ ಆದಿನಾಥ ನೀವೇ ಮಾಡ್ರಿ ಇದೆಲ್ಲ ಜಿಮ್ಮೆದಾರಿ, ನಾ ಎಟ್ಟ ಹೇಳ್ಬಡಲ್ಲಿ ಬಹಳ. SSLC ಆದ ನಂತರ ನೀವು ಶುರು ಮಾಡಿದ್ರಿ? ನಾವು ಒಕ್ಕಲ್ತನಕ್ಕೆ ತಗೊಂಡ್ರಿ. ನಮ್ಮ ಅಣ್ಣವ್ರ BSc ಮುಗಿತ್ರಿ ಅವ್ರದ್ದು, ಅವ್ರಿಗೆ ಭೀ ನೌಕರಿ ಹೋಗಿ ಬಂತಿಲ್ಲ, ಇಂಟ್ರು ಬಂದು ನಮಗ್ ಭೀ ನೀನು ಹೋಗೋದಿಲ್ಲ, ನೀ ಬಡದಾಡ್ತಿ ಹೆಚ್ಚ, ನೀ ಒಕ್ಕಲ್ತನಕ್ ನೀನ್ ಹೇಳು. ಅವ್ರೆಲ್ಲಾ ಕಡೆದು ಸಾಮಾನ್ ತಂದು ಕೊಡ್ತಾರ. ಈ ನಮ್ನ ನಮ್ ತಲಿಯೊಳಗ ಹಾಕಿ ಈ ತರ ಹಿಂಗೆ ಮಾಡ್ಕೋತ ಮಾಡ್ಕೋತ ಏನದ, ನಾವು ಒಂದು ಎರಡು ಎಕರೆ ದ್ರಾಕ್ಷಿ ಮಾಡಿದೇವ್ರಿ ಅಲ್ಲಿ. ಅದು ಆದ ನಂತರ ಏನದ, ಇವು ಹತ್ತಿ ಮಾಡೋದು ಮತ್ತ ಇವು ಡೋಬಳಿ ಮೆಣಸಿನ್ಕಾಯಿ, ಇದು ಒಂದ್ 16 ಎಕರೆ ಕಾಶಿ ಬಾರಿಕೆ, ಒಂದ್ 2 ಎಕರೆ ನಮ್ ಜವಾರಿ ಮೆಣಸಿನ ಗಿಡ, ಒಂದ್ 1/2 ಎಕರೆ ಡೋಬಳಿ, ಒಂದ್ 2 ಎಕರೆ ಟಮಾಟ ವೈಶಾಲಿ ಅಂತೇಳಿ ಅವಾಗ ಫೇಮಸ್ ಸರ್ ಟಮಾಟೆ. ಅದು ಎಲ್ಲ ನಾವು ಮಾಡಿ ಅವಾಗ ಕೂಲಿ 2 ರೂಪಾಯಿ ಇತ್ತು ಸರ್. ನಮ್ ಟಮಾಟೆ ಬಿ 2 ರೂಪಾಯಿಗೆ 1 ಕೆಜಿ ಮಾರ್ತಿತ್ತು. ಅಂದ್ರೆ ಒಂದ್ ಆಳು ಬೇಗಿನ ಬೇಗ ದುಡಿತಿತ್ತು. ಈಗ ಹೆಣ್ಮಕ್ಳಿಗೆ 300 ರೂಪಾಯಿ ಅದ, ಗಂಡಸ್ ಮಕ್ಕಳಿಗೆ 800 ರೂಪಾಯಿ ಅದ. ನಾವು ಊರಂದ ಹೆಂಡಿ ಹಿಡಿದು ಹೊಲ್ದಾಗ ಒಯ್ದು ಗ್ವಾಳಿ ಹಾಕಿ 4 ಗಾರಿಗಳು ಮಾಡಿದೇವ್ ಸರ್. ಒಂದ್ 6 ಫೀಟ್ ಅಗಲ, 30 ಫೀಟ್ ಉದ್ದ, ಒಂದ್ 3 ಫೀಟ್ ಆಳ ಸರ್. ಅವು ಗಾರಿಗಳಿಗೆ ಏನದ, ಎಲ್ಲಾ ಚಗಳು ಒಟ್ಟ ಅವಾಗ ಉರಿಯ ಸುಡ್ತಿದ್ದಿಲ್ಲ. ಅದು ಚಗಳು ಎಲ್ಲಾ ತಂದು ಒಂದೊಂದ್ ಗೇಣ್ ಚಗಳು ಕತ್ತರಿಸಾಕದು. ಅಲ್ಲೇ ನಾಲ್ದಾಗ ನೀರ್ ಹಳ್ಳ ಹರಿತಿತ್ತು. ಅಲ್ಲಿ ನೀರ್ ಕೊಡದು ಕೊಡಲು ಮನುಷ್ಯರ್ ತಂದು ಹಾಕ್ತಿವಿ, ಆಳ ಮನುಷ್ಯರು ನಾವು ಎಲ್ಲ. ಅದು ರಾಡಿ ಎಲ್ಲ ಹೌದಿನ ಕಲ್ಸ ಸರ್, ಕಲಸಿ ಏನದ, ಅದು ಒಯ್ದು ಚಗಳಿನ ಮೇಲೆಲ್ಲ ಹೊಡೆಯೋದು, ಹೊಡೆಯೋಣ ಅದ್ರ ಮೇಲೆ 1 ಇಂಚ್ 2 ಇಂಚ್ ಹಾಳು ಮಣ್ಣು ಹಾಕ್ತಿದೇವ್ರಿ. ಹಿಂಗೆ ಮಾಡ್ಕೋತ ಮಾಡ್ಕೋತ ಒಂದ್ 3 ತಿಂಗಳಾಗೋಣ. ಅದು ತಿಪ್ಪಿ ಏನದ ತಿರಿ ಹಾಕೋ ಸರ್, ತಿರಿ ಹಾಕೋಣ. ಅದು 4 ತಿಂಗಳದಾಗ 5 ತಿಂಗಳದಾಗ ಅಗ್ದಿ ಪೌಡರ್ ಆದಂಗ ಆತಿ ಸರ್ ಗೊಬ್ಬರ. ಅದು ಗಿರ್ಲಿ ಶಿಡಿ ಹಚ್ಚಿರ್ ಬಂದಾರ್ಯಾಗ, ಅದು ಎಲ್ಲ ಪಂಟೆಗಳು ಟೊಂಕಿಗೆ ಬರೋಣ, ಅದು ಕೊಯ್ಕೊಂಡ್ ತರೋಣ, ಅದ್ವಿ ಕಾಂಪೋಸ್ಟ್ದಾಗೆ ಹಾಕೋ ಸರ್. ಈ ತರ ಇದು ಅದು ಹಸಿರು ಎಲೆ ಗೊಬ್ಬರ ಸಣಮ. ಒಂದ್ 10 ಎಕರೆ 15 ಎಕರೆ ಬಿತ್ತಿರು, ಒಂದ್ 8 ಎತ್ತುಗಳು ಸ್ವಲ್ಪ ಅಲ್ಲಿ ಅಲ್ಲಿ ಕರ್ಕಿ ಇತ್ತು. ನಮ್ ತಂದೆಯವರೇ ಸ್ವಂತ ಚಾಕಿ ನೇಗಲು ಹಿಡಿದು 90 ಎಕರೆ ಪೂರಾ ಎಲ್ಲ ಚಾಕಿ ನೇಗಲು ಹೊಡೆದು ಬಿಟ್ರಿ ಸರ್. ನಮ್ ತಂದೆಯವರೀ ಒಬ್ಬರೇ ಸರ್, ನಸ್ಕಿನಾಗ ಎರಡಕ್ಕೆ ಚಾಲು ಮಾಡೋದು. ಒಂದ್ 15 ಆಳ ಮನುಷ್ಯರಿದ್ದ ಸರ್ ನಮ್ಮಲ್ಲಿ. ಹೊಲ್ದಾಗೆ ಗಚ್ಚಿನ ಘಾಣ ಒಂದ್ ಮಾಡಿದ್ರು. ಹೊಲ್ದಾಗೆ ಎತ್ತುಗಳಿಗೆ ಒಂದ್ ಕೊಟ್ಟಿಗೆ, ಎಮ್ಮಿಗಳಿಗೆ ಆಕುಳಗಳಿಗೆ ಒಂದ್ ಕೊಟ್ಟಿಗೆ, ಒಂದ್ ದೇವ್ರ ಗುಡಿ ಮಾಡಿರಿ, ಒಂದ್ ಇಂಜಾನ್ ಖುಲ್ಲಿ ಮಾಡಿರು, 2 ಘಾಣದ ಒಲಿಗಳು ಸರ್, 2 ಒಲಿಗಳು ನಡೀತಿದ. ಹಿಂಗೆ ಮಾಡ್ಕೋತ ಮಾಡ್ಕೋತ ಅದೆಲ್ಲ ಹಿಪ್ಪಿ ಬಿದ್ದದೆಲ್ಲ ಬಿ ಅದ್ಬಿ ಎಲ್ಲ ಕಾಂಪೋಸ್ಟ್ ಗೆ ತೋತಿದ್ವಿ. ದೊಡ್ಡ ಬುಕ್ಕಗಳು ಇದ್ರು ಸರ್ ನಮ್ಮಲ್ಲಿ. ಒಂದ್ ಹೆಣ್ಮಗಳು ಏನದ, ಎಲ್ಲಿ ಗೊಬ್ಬರ ಆಗ್ತದ ಅದು ತಿಪ್ಪೆ ತೆಗೆದು ಹಾಕ್ತಿದೇವಲ್ರಿ, ಸೋಸ್ತಿದೆ ವರ್ಷಿನ ಮೇಲೆ, ಅದೇ ಹೆಣ್ಮಗು ತಂದು ಕೊಡ್ತಿವಳು ಫಲ ಎಲ್ಲ. ಅದು ತಿಪ್ಪಿ ಗೊಬ್ಬರ ಹಾಕಿ ನಾವು ಬಿತ್ತಾಣ ಮಾಡಿದೇವ್ ಸರ್. ಅವಾಗ ಗೊಬ್ಬರೇ ಸಿಗ್ತಿಲ್ಲ. ಇದು ನಂತರ ಏನದ, 1968ರದಾಗ ಸ್ವಲ್ಪ ಇದು ಅನಾಜ್ ಏನ್ ಕಡಿಮೆ ಆಗಿತ್ತೋ ಏನಾಯ್ತೋ ಹಿಂಗ ಆಗಾರದಾಗ ಸರ್ಕಾರಿ ಗೊಬ್ಬರ ಚಾಲು ಆಯ್ತು. ಇಷ್ಟು ಗೊಬ್ಬರ ಮಾಡೋದ್ ಜರಾ ಕಷ್ಟ ಆತಿತ್ತು, ಹೊಲ ಎಲ್ಲ ಜರ್ಜರ್ ಹಾಕ್ತಿದೇವ್. ಇದು ಒಂದ್ ಸ್ವಲ್ಪ ಬಂತು, ಇದಕ್ಕ ಪರ್ಮಿಟ್ ಇತ್ತು ಸರ್ ಅವಾಗ. ಈ ಗೊಬ್ಬರ ತಗೋಬೇಕಾದ್ರ ವಿಡಿಯೋ ಏನದ ಪರ್ಮಿಟ್ ತಗೊಂಡು ನಮ್ ತಂದೆಯವ್ರಿಗೆ ಕೊಡ್ತಿರು. ನಾವೇನದ ಅಳಂದಿಂದ ಬೆಲ್ಲ 3 ಗಾಡಿ ಡೇಲಿ ತರದು ನಮ್ ಶಿವಲಾಲ್ ಗಾಂಧಿ ಅವರಿಗೆ ಮಾರಾಟ ಮಾಡ ಸರ್. ಹೋಗಾಳಿ ಖಾಲಿ ಗಾಡಿ ಹೋತೀವಲ್ಲ ಅಲ್ಲಿದೇನದ, ಇದು ಹಂದಿದು ಗೊಬ್ಬರ ಇರ್ತಿತ್ ಸರ್ ಪುಡಿ, 15 ರೂಪಾಯಿ ಒಂದ್ ಚೀಲ ಕೊಡ್ತಿರು. ಮತ್ತ ಅದ್ರದೇನು ಕಣ್ಣಿ ಇರ್ತದಲ್ಲ, ಅದು ಕಣ್ಣಿ ಏನದ 12 ರೂಪಾಯಿ ಚೀಲ ಸರ್. ಅವರೇ ತುಂಬಿ ನಮ್ಮ ಗಾಡಿಗಳಿಗೆ ಹೇರ್ಕೊಡ್ತಿರು. ಅದು ಏನದ, ನಮ್ ಹೊಲ್ದಾಗ ಏನದ ಗಚ್ಚಿನ ಘಾಣ ಏನ್ ಹೊಡಿತೀವಲ್ಲ ಅದು ಹಂದಿದೇನು ಇರ್ತದ ಗೊಬ್ಬರ, ಅದು ಒಯ್ದು ಅದ್ರ ಒಳಗ ಹಾಕಿ ಅದಕ್ಕೆ ಬಿ ಸಣ್ಣ ಮಾಡ್ತಿದೇವ್ ಸರ್. ಮಾಡಿ ತಿಪ್ಪರಿ ಗೊಬ್ಬರದಾಗ ಹಾಕಿ ಕಲಸಿ ಏನದ ಬಿತ್ತಿದೇವ್. ಮುಂದೇನದ 3 ಎಕರೆ ತೊಗರಿ ಮಾಡ್ಬೇಕಾದ್ರ ಅದಕ್ಕ ಸಾಲದಿಂದ ಸಾಲಕ್ಕೆ 5 ಫೀಟ್, ಗಿಡದಿಂದ ಗಿಡಕ್ಕೆ 2.5 ಫೀಟ್ ಸರ್. ಈ ತರ ಏನದ ಅದಕ್ಕೆ ಅಗರಿ ಹೊಡೆಯೋದು. ಅಗರಿ ಹೊಡೆದ ಏನದ ಒಂದ್ ಕುಡ್ತಿ ಗೊಬ್ಬರ ಹಾಕದ್ರಿ, ಹಾಕಿ ಒಂದ್ ಚರಿಗೆ ನೀರ್ ಹಾಕೋದು. ನೀರ್ ಹಾಕದ ಬಳಕ ಒಂದ್ ಸಣ್ಮೀನ್ ಬೀಜ ಒಂದ್ ತೊಗರಿ ಬೀಜ ಉರಿಸ್ತಿರ್ ಸರ್ ಅದ್ರೊಳಗ, ಅಂದ್ರ ದೌಡಿ ಎಳೆ ಅಂತ ಹೇಳಿ. ಅದು ಸಣ್ಮೀನ್ ಬೀಜ ಮೊದಲು ಹೇಳ್ತಿತ್ತು, ಮಣ್ಣು ಮೃದು ಆತಿತ್ತು, ಅಲ್ಲಿಂದ ಇದು ತೊಗರಿ ಹೇಳ್ತಿತ್ರಿ ಎದ್ದ ಬಳಕ. ಅವಾಗ ಏನ್ ಮಾಡ್ತಿರ ಅವರು, ಒಂದ್ 40-50 ದಿವಸ ಅಂದಾಜ ಆದ ಬಳಕ ಅದ್ರ ಚಂಡಿ ಚೂಡ್ತಿರ್ ಸರ್ ಪೂರಾ ಹೊಲಕ್ಕೆಲ್ಲ. ಅದು ಚೂಟಣ ಇವು ಮಗ್ಗುಲ್ ಪಂಟೆಗಳು ಹೊಡಿತೀವಿ ಸರ್ ಏಕ್ದಮ. ಮುಂದೇನದ ಹತ್ತಿ ಹಚ್ಚಿದೇವ್ರಿ ನಾವು. ಹತ್ತಿ ಹಚ್ಚದ ಬಳಕ ಹತ್ತಿ ಬಿ 4 ಫೀಟ್ ಬಂದ ಬಳಕ ತೊಗರಿ ಚಂಡಿ ಚೂಟದ್ರ ಇದು ಬಿ ಅದರಂಗೆ ಹೊಡಿತದ. ನಾವು ಹತ್ತಿದ ಯಾಕೆ ಚಂಡಿ ಚೂಟಬಾರದು, 4 ಫೀಟ್ ಆದ ಬಳಕ ಚಂಡಿ ಚೂಟ್ತೇವ್. ಚಂಡಿ ಚೂಟಣ ಅದು ಹತ್ತಿ ಬಿ ಕಂಡಾಬಿಟ್ಟಿ ಪಂಟೆಗಳು ಹೊಡಿತು, ಅದಕ್ಕೆ ಕಾಯಿಗಳು ಜಾಸ್ತಿ ಆಯ್ತು. ಆಗಿನ ಕಾಲದಾಗ 500 ರೂಪಾಯಿ ಒಂದ್ ಕುಂಟಲ್ ಮಾಡ್ತಿತ್ತು ಸರ್ ಹತ್ತಿ. ರಾಯಚೂರ್ಗೆ ಇಲ್ಲಿ ಅಂಡಿಗೆಗಳು ಮಾಡಿ ಕೊಟ್ಟು ಕಳಿಸ್ತಿದ್ದೆವು. ಮುಂದೇನದ ಅದೇ ಪ್ರಯೋಗ ಏನದ ತೊಗರಿ ಒಳಗೆ ತಂದ್ರಿ ನಾ. ಇದು ಆಶಯ ತಳಿ ಅಂತ ಹೇಳಿ ನಮ್ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಅಗ್ರಿಕಲ್ಚರ್ ಕ ಬಹಳ ಅಂದ್ರೆ ಬಹಳ ನೇರ ಸಂಪರ್ಕ ಇರ್ತಿತ್ತು ಅವ್ರಿಗೆ. ನಮ್ಗ ನಮ್ದೊಂದು ಟೆಕ್ನಾಲಜಿ ಇದ್ದು ಅವ್ರಿಗೆ ಹೇಳೋದು, ಅವ್ರ ಬಲಿದ ನಮ್ಗ ಲಘು ಪೋಷಕಾಂಶ ಬಗ್ಗೆ ಅವ್ರದೆಲ್ಲ ಹೆಚ್ಚಿಗೆ ಜ್ಞಾನ ಹಾಕೋತ ಸ್ವಲ್ಪ ಕಡಿಮೆ ಹಾಕೋತ ಅದು ಹೋಯ್ತು. ಇದು ಸರ್ಕಾರಿ ಗೊಬ್ಬರ ಹೆಚ್ಚ ಹಾಕೋತ ಬತ್ ಸರ್, ಎರಡು ಆಗರ್ದಾಗ ಈಲ್ಡ್ ಹೆಚ್ಚಿಗೆ ಹಾಕೋತ ಹಾಕೋತ ಇದೇ ಮಾಡ್ಕೋತೆ ಬಂದೇವು ನಾವು ಬಿ. ನಂತರ ಏನದ ಈ ಕಡೆ ಕಡೆ ಹತ್ತು ವರ್ಷ ಆಯ್ತು ಇದ್ರದಿಂದ ಎಲ್ಲಾ ದೇಶದ ಮೇಲೆ ಜನರಿಗೆ ಎಲ್ಲಾ ಮೂರ್ ಜನ ಅವರಿಗೆ ಎಲ್ಲರ ಮೇಲೆ ಬಹಳ ಎಫೆಕ್ಟ್ ಆಗುತ್ತದ ರಾಸಾಯನಿಕ ಗೊಬ್ಬರ ಮತ್ತ ಇದು ಏನದ ಕ್ರಿಮಿ ನಾಶಕದಿಂದ. ಈಗ ಏನದ ತಮ್ ತಮ್ ಮನಿ ಪುರ್ತಕರೆ ಬಿತ್ತಿ ಆರ್ಗ್ಯಾನಿಕ್ ಬೆಳಿಬೇಕು ಅನ್ನಂತದ ಮಾಡ್ತಿದ್ದೇವು. ಅವಾಗಾದ್ರೂ ಬಿ ತೊಗರಿಗೆ ಔಷಧ ಇರ್ಲಿಲ್ಲ ಸರ್, ಎರಡು ಸಾಲ ಹಿಡಿಯೋದು ಈ ಕಡೆ ಒಬ್ಬರು ಈ ಕಡೆ ಹೆಣ್ಮಕ್ಳು ಇಬ್ಬರು ಏನದ ಚಾಳಿ ಮಾಡೋದ್ರಿ, ಆ ಚಾಳಿದಾಗೆ ಜಾಡ್ಸೋದು. ಅಲ್ಲಿ ಒಂದ್ ಮನುಷ್ಯ ಗಾರಿ ಹೊಡಿತಿದ್ರಿ, ಒಂದ್ ಸಾರಿ ಹೋಗಿ ಬರತಕ್ಕ ಅವ ಗಾರಿ ಹೊಡಿತಿದ್ದ. ನಾವ್ ಏನದ ಜಾಡ್ಸೋ ತರಣ ಅದು ಎಲ್ಲ ಹುಳಗಳು ಒಂದ್ ಸ್ವಲ್ಪ ಹೂವಿಂದ ಎಲ್ಲ ಒಯ್ಯೋಣ ಗಾರೆ ಹಾಕ್ತಿದ್ದೇವ್ರಿ, ಗಾರೆ ಹಾಕಿ ಮುಚ್ಚೋದು ಅದೇ ಮಣ್ಣು ಹಾಕೋಣ ಕಚ ಕಚ ತುಳಿಯೋದ್ರಿ. ಅವಾಗ ಔಷಧ ಹೊಡಿಯೋದ ಹಿಂಗೆ ತೊಗರಿ ಹಾತೀವಿ ಸರ್, ಎಕರೆ ಮೂರ್ ಚೀಲ ನಾಲ್ಕು ಚೀಲ ಎರಡು ಚೀಲ ತೊಗರಿ ಹಾತೀವ್ರಿ. ಅವಾಗ ಅದು ಒಳ್ಳೆ ಹಾರ ಇದ್ದಂಗೆ ಇತ್ತು. ಈ ಜ್ವಾಳ ಆದ್ರೂ ಬಿ ಇದಕ್ಕಾದ್ರೂ ಬಿ ತಿಪ್ಪಿ ಗೊಬ್ಬರೇ ಬಿತ್ತದು. ಅವಾಗ ಏನದ ಒಳಗ ಒಂದ್ ಥೊಡೆ ಥೊಡೆ ಎಲ್ಲಿದೆಲ್ಲೇ ಎಲ್ಲಿದೆಲ್ಲೇ ಅದು ಇದು ಹೇಳ್ತಿತ್ರಿ, ನಮ್ ಜ್ವಾಳದೆಲ್ಲ ರಸ ಹೀರ್ತಿತ್ತು. ಅದಕ್ಕೆ ಏನದ ಒಳಗ ಥೊಡೆ ಹವ್ಯಾಸ ಹಾಕ್ತಿರು ಕಳ್ಳಿ ಹಾಕ್ತಿರು, ಇವ್ ಯಾಕೆ ಹಾಕ್ತಾರ ಅಂತ ಹೇಳಿ ನಾವು ಆಫೀಸರ್ ಕೇಳೋಣ. ಇಲ್ರಿ ಅದು ಕರೆಕನೆ ಅದ, ಒಳಗ ಏನದ ಇದು ಜ್ವಾಳದ್ದು ಬೇರಿಂದೇ ಗೊಬ್ಬರ ಜಗ್ತದ, ಅದಕ್ಕೆ ಇದು ನಾವು ಹವ್ಯಾಸ ಹಾಕದೆವು ಮತ್ತ ಕಳ್ಳಿ ಹಾಕದೇವು ಅಂದ್ರ ಅದು ಏನದ ಗಾಳಿದಾಗ ಹೋಗಂತದು ಯೂರಿಯಾ ಜಗ್ಗಿ ಏನದ ಅದು ಜ್ವಾಳಕ್ಕೆ ಕೊಡ್ತದ. ಆ ಸಿಸ್ಟಮ್ ಇತ್ತು ಅವಾಗ ಅಂದ್ರೆ ಈ ಕಡೆ ಈ ಕಡೆ ಏನದ ಅದು ಮಂದಿ ಎಲ್ಲ ಬಿಡ್ತಿರಿ ಅದು ಇದು ಯೂರಿಯಾ ಸಿಗುತ್ತು, ಇದು ಸಿಗುತ್ತಣ ಅದು ಕಳ್ಳಿ ಬಿತ್ತದು ಅದು ಹವ್ಯಾಸ ಹಾಕೋದು ಬಂದ್ ಮಾಡಿದ್ರು ಸರ್. ಮುಂದೇನದ ಈ ಬರಗಾಲದಾಗ ನಮಗ್ ಸ್ವಲ್ಪ ನಾಲೆಜ್ ಬತ್ತು, ಹಳ್ಳ ಬಂದ್ ಹೋಯ್ತು ನಮ್ ಬಲಿದು ಆಳ್ ಮನುಷ್ಯರಿಗೆ ತಗೊಂಬಣ ಕೆದರ್ಕ ಗುದ್ಲಿಗಳು ತಗೊಂಡ್ ಹೋಗೋಣ. ಅವ ಅಟ್ಟೆ ಒಂದ್ ಮೂರ್ ನಾಲ್ಕ ಮಾರೆ ನಾಲಗಳು ಇರ್ತಿವಿ, ಅವಕ್ಕೇನದ ಒಡ್ಡಿ ಹಾಕ ಸರ್, ಒಡ್ಡಿ ಹಾಕದ್ರಿ ಒಂದ್ ತಡಿಗೆ ಒಡ್ಡಿ ಹಾಕೋದು. ಆ ಕಡಿಗೆ ಏನದ ಒಂದ್ ಪರ್ಶಿ ಇಡೋದ್ರಿ, ಪರ್ಶಿ ಇಟ್ಟು ಈ ಕಡೆ ಆ ಕಡೆ ಕಲ್ಲು ಹಚ್ಚೋದು, ಇದು ಇಟ್ಟು ಎಲ್ಲ ಆ ಕಡೆ ನೀರ್ ನೋಡ್ ಬರೋದ್ರಿ ಅಂದಾಜ ನೋಡ್ ಬಂದಿ ಒಂದ್ ಎಂಟು ಹತ್ತು ಮೋಟರ್ ನೀರ್ ಬರವ ಅಂದ್ರ ಈ ಕಡೆ ನಾವು ಒಡ್ಡಿ ಹಾಕದಕ್ಕ ಅದು ಬರೋಣ. ಅದು ಎಲ್ಲ ತಗ್ಗ ಎಲ್ಲ ತುಂಬಿ ಅದ್ರ ಮ್ಯಾಲಿಂದ ಒಂದ್ ಏಳೆಂಟು ನಳದ ಹೋಗೋದಕ್ಕ ಇದು ಬಂದ್ ಆತೀವಿ ಸರ್ ನೀರ. ಅವು ನಿಂತದ ನೀರ್ ಏನದ ಒಂದ್ ಎಂಟ ದಿವಸಿಗ ಬಾಯಾಗ ಹೋಗಿ ನೋಡತಕ್ಕ ಎಲ್ಲಿದಲ್ಲೇ ತಡ ತಡ ತಡ ತಡ ತಡ ಕಡಿಗ್ ಚಾಲು ಮಾಡಿದ್ರಿ, ಹಳ್ಳದ ನೀರ್ ಹೊಸರಲ್ಲಿ ಬರ್ತಿದ್ರಿ. ನೋಡಿ ಇದು ಒಂದ್ ಹೊಸ ಪ್ರಯೋಗ ಮಾಡ್ದಂಗ ಆತದಲ್ಲ. ಇದು ಯಾವಾಗ ಮಾಡಿದ್ದು ನೀವು? ನಾವು ಇದು ಮಾಡಿದ್ದು 78 84 ತನಕ ಸರ್. ಅಲ್ಲಿ ತನಕ ಈಗ ಈ ಹಳ್ಳಗಳಿಗೆ ನಿಲ್ಸೋದ್ ಕೆಲಸ ಮಾಡಿದ್ರಿ? ನಿಲ್ಲದ ಕೆಲಸ ಅವಾಗೆ ಮಾಡ್ತಿದ್ರಿ ನಾವು, ನೀರ್ ನಿಂದರ್ಸ್ಬೇಕನ್ನೋದು ಬಹಳ ಆಯ್ತು. ಅವಾಗ 78 ಒಂದ್ ಬೋರ್ ಹೊಡೆದೇವ್ರಿ, 360 ಫೀಟ್ ಹೊಡೆದ್ರು ನಿಕ್ಕ ಹೊಟ್ಟೆ ಹಾರ್ತಿತ್ರಿ. ನಂತರ ಏನದ ಒಂದ್ ಇಂಚ ದೀಡ್ ಇಂಚ್ ನೀರ್ ಬಿತ್ತು. ಇಟ್ಟಕ್ಕೆ ನೀರ್ ಕುಡಿಸಿ ಇಲ್ಲಿ ಪೈಪ್ ಲೈನ್ ಮಾಡಿ ಒಯ್ದ್ ಬಾಯಾಗ ಎಲ್ಲಿ ಹಾಕದ ಆತದ, ಇಲ್ಲಿ ಕರೆಂಟ್ ತಗೊಂಬೋದ ಬಹಳ ಕಷ್ಟ ಆತದ. ಇಷ್ಟೆಲ್ಲ ಒಳ್ಳೆ ಎಂಟತ್ ಕಂಬಗಳು ಹಾಕಿ ಅದಕ್ ಮೋಟರ್ ಕೂಡಿಸಿ ಯಾರದು ತ್ರಾಸ ತಗೊಂಬವ್ರು ಅಂದಿ ಸುಮ್ ಹಿಂಗೆ ಮಾಡ್ಕೋತ ಹೋದಾಗ ಅಲ್ಲಿಂದ ಮುಂದೆ ಏನದ ನಾಲಗಳಿಗೆ ಏನದ ಅದು ಚಕಡ್ಯಾಮ್ ಟೈಪ್ ಎಲ್ಲಿದಲ್ಲೇ ಕಲ್ಲುಗಳು ಹಾಕೊಂಡಿ ಅದಕ್ಕೆ ಇವು ತಟ್ ಸುತ್ತದು ಒಟ್ಟ ನೀರ್ ಹೋಗೋದಕ್ಕ ನಿಂದರ್ಸೋದು, ನಿಂತ ನೀರ್ ಭೂಮಿಗೆ ಹಿಂಗುಸಳ್ರಿ, ಹಿಂಗುಸಿದ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ ಅನ್ಕೋತ ಅದೇ ಪ್ರಯೋಗ ಮಾಡಿದೆವು. ಮುಂದೆ ಗವರ್ಮೆಂಟ್ ಏನ್ ಮಾಡ್ತು ಇವೆಲ್ಲ ನಾಲಗೊಳಿಗೆ ಚಕಡೆ ಮಾಡ್ಸರ್, ಅದು ಒಂದ್ ಎರಡು ಚಕಡೆ ಮಾಡಿದ್ರು ನಂಬಲ್ಲಿ ಬಿ. ಬರೇ ಇವ್ರು ಇಟ್ಟೆ ಮಾಡಿದ್ರಲ್ಲಪ್ಪ, ಇಟ್ಟೆ ಮಾಡಿ ಬಿಟ್ಟು ಹೋದ್ರು ಇದು ನೀರ್ ಹೆಂಗ್ ನಿಂದಿರ್ತದ, 3 ಫೀಟ್ ನಿಂದಿರ್ತದ ನೀರ್. ಇದಕ್ ನಾವೇನದ ಆಳ ಮನುಷ್ಯರಿಗೆ ಹಚ್ಚಿ ಅವು ಗುಂಡಾಗಳು ಹಾಕಿಸ್ತಿದ್ದೇವೆ ಸರ್, ಗುಂಡಾಗಳು ಹಾಕಿ ಆ ಕಡೆ ಮಣ್ಣು ಹೊಡೆಯೋದು ಈ ಕಡೆ ಮಣ್ಣು ಹೊಡೆಯೋದು. ಅದು ಏನದ ಒಂದ್ ಟ್ವಂಕಿ ಜಾಸ್ತಿ ಮಾಡಿದೇವ್ರಿ, ಜಾಸ್ತಿ ಮಾಡ್ದ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚೇ ನಿಂದಿರ್ತಿತ್ತಲ್ರಿ. ನೀವು ಅದೇನ ನಾಲ ಇರ್ತದಲ್ರಿ ಅದ್ರೊಳಗೆ, ಆ ನಾಲ್ದಾಗೆ ಗುಂಡಾಗಳು ಹೊಡೆಯ ಸರ್ ಮನುಷ್ಯರಿಗೆ ಹಚ್ಚಿ ಆ ಕಡೆ ಈ ಕಡೆ ಹಾಕಿ. ತೆಗ್ ಎಷ್ಟು ಮಾಡ್ತಿದ್ರಿ? ಅದು ತೆಗ್ ಒಂದ್ 3 ಫೀಟ್ ಮಾಡಿದೆವು ಸರ್, 3 ಫೀಟ್ ಒಂದ್ 100 ಫೀಟ್ ಉದ್ದ ಮಾಡ್ತಿದ್ದೆವು. ಅವ್ ಎರಡುಕ ಮಾಡ್ಕೋತ ಮಾಡ್ಕೋತ ಮುಂದೆ ಏನದ JCB ಚಾಲು ಅದಲ್ರಿ, JCB ಚಾಲು ಆದ ಬಳಿಕ ಟ್ರಾಕ್ಟರ್ ಗೊಳಿಲಿ ಅವಕ್ಕೇನದ ಮತ್ತ ಒಂದ್ 5 ಫೀಟ್ 8 ಫೀಟ್ ಗುಮ್ ಮಾಡಿದೇವ್ರಿ. ಮಾಡದಾಗ ಇನ್ನೂ ಹೆಚ್ಚು ನೀರ್ ನಿಂತು ಅಂದ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ಬೇಕಾಯ್ತಂದ್ರ ನಾವು ಏನದ ಹೊಲ್ದಾಗ ಕೃಷಿ ಹೊಂಡ ನಮ್ದು ಬಂದರಿಗೊಳದಾಗ ಗುಂಡಾಗಳು ಮಾಡಿ ಒಂದ್ ಮಳ ಬಿಡೋದು ಮತ್ತೊಂದು ಗುಂಡಾ ಹಾಕೋದು, ಈ ನಮ್ಮನ ಮಾಡ್ತಿದ್ದೇವು. ನೀರ್ ನಿಂದಿರ್ತಿತ್ತು, ಎಲ್ಲಿ ಬಾಯಿಗಳವ ಆ ಬಾಯಿಗಳು ಇದ್ದಲ್ಲಿ ಕೃಷಿ ಹೊಂಡಗಳು. ಸರ್ಕಾರಿ ಕೃಷಿ ಹೊಂಡ ಬಿಡುಗಡೆ ಮಾಡ್ಬೇಕಾದ್ರೆ ನಾನು ಗುಲ್ಬರ್ಗ ಜಿಲ್ಲಾಗೆ ಬಂದು ಜಲಾನಯನದ ಆಫೀಸರ್ ಇದ್ರು ಸರ್, ಅವರಿಗೆ ನಾ ಈ ನಡ ಮಾಡಿ ಸರ್ ಈ ನಮ್ಮನ ನೀರ್ ಹೋಗ್ಯಾವ, ಅದಕ್ಕೆ ನೀವೇನದ ನಮ್ಮೂರ ಕೃಷಿ ಹೊಂಡ ಗ್ರಾಮ ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೋಬೇಕು ಅಂದ ಬಳಿಕ ಅವ್ರು ಬಂದು ನಾನು ಬಲ್ಲಿ ಎಲ್ಲ ನೋಡಿದ್ರು ಸರ್ ಮಾಡಿದ್ದು. ಅದ್ರದಿಂದ ಅವೆಲ್ಲ ದೊಡ್ಡ ಬಾಯಿಯಾದಾಗ ಭುಂಯಾರ್ ಹೊಡೆದಿದ್ದೇವ್ರಿ, ಭುಂಯಾರ್ ಹೊಡೆದ್ರೆ ಅದು ತಟ ತಟ ಹೆಚ್ಚು ನೀರ್ ಬೀಳ್ತದ, ನೀರ್ ಜಕ್ಕೋತದ ಅಂತ ಹೇಳಿ ಮಾಡಿ ಅದು ಮಾಡ್ಕೋತ ಮಾಡ್ಕೋತ ಮಾಡ್ಕೋತ ಏನದ ಮುಂದ ಗವರ್ಮೆಂಟ್ ಏನದ ನಮ್ಗೆ ಕೃಷಿ ಹೊಂಡಗಳು ಕೊಡ್ತು. ಅಲ್ಲಿಂದ ನಾವೇನ್ ಮಾಡಿದೆವು, ಗವರ್ಮೆಂಟ್ ಕೈಲಿ ಒಂದ್ ಎರಡು ಎಕರೆ ನೀರ್ ನಿಂದಿರ್ಸೋದು ಒಂದು ಗೋಕಾಟ ಅಂತ ಹೇಳಿ ಮಾಡಿದೆವು ಸರ್. 125,000 ರೂಪಾಯಿ ಸಂಕ್ಷನ್ ಇತ್ತು, ಅದ್ರಾಗ ನೀರ್ ನಿಂತ ಬಳಿಕ ಎಲ್ಲಾ ಬಾವಿ ಬೋರ್ಗಳಿಗೆ ಇನ್ನೊಂದ್ ಸ್ವಲ್ಪ ನೀರ್ ಹೆಚ್ಚಾಯ್ತ್ರಿ. ಆದ ಬಳಿಕ ಮತ್ತ ಮುಂದ ನಾವೇನ್ ತಿಳಿ ನಡೆಸಿದೆವು, ಇದ್ರ ಒಳಗಿಂದ ಏನದ ಒಂಜರ ಮಾಂಜರಿ ಮುರಮ ಮತ್ತ ಇದು ಮಣ್ಣ ಬಂದ್ ನಿಂತದ್ದು, ಇದು ಒಂದ್ 2,000 ಟ್ರಿಪ್ ನಮ್ದೆಲ್ಲ ಸ್ವಲ್ಪ ಕಲ್ ಜಮೀನ್ ಇತ್ತು, ಅದಕ್ಕೆ ಒಯ್ದು ಹಾಕೊಂಡೇವಂದ್ರ ನೀರ್ ನಿಂದ್ರಸಕ್ಕ ದೊಡ್ಡದೊಂದು ಹೊಂಡ ಆಯ್ತು. ಮತ್ತ ಇದು ಮಳ್ಳೆ ಮಣ್ಣು ಒಯ್ದು ನಾವು ಕರಡಿ ಹಾಕಿದೇವ ಅಂದ್ರೆ ನಮ್ದು ಕರಡಿ ಅದ್ವಿ ಒಳ್ಳೇದಾಯ್ತು ಭೂಮಿ ಅಂತ ಹೇಳಿ ಇದ್ರದ್ದು ಮಣ್ಣು ಒಯ್ದು ಹಾಕದ ಬಳಿಕ ಮುಂದೇನದ ಇವು ಬೋರ್ಗಳು ಬಾವಿಗಳು ಇವೆಲ್ಲ ಹೊಟ್ಟ ಹರಿವ್ರಿ ಬೋರ್ವೆಲ್ಗಳಿಗೆಲ್ಲ. ಈ ತರ ನಾವು ಬಾವಿಯೊಳಗ ಕೃಷಿ ಹೊಂಡದಾಗ ನೀರ್ ನಿಂದಿಸಿದಾಗ ಬೋರ್ವೆಲ್ಗಳು ತಾಂತಾನೆ ಉಕ್ಕಿ ಬೀಳುಚಾಲ ನಾವಂದೇವು ಹೊಟ್ಟ ಹರೋದು ಬೋರ್ವೆಲ್ಗಳಿಗೆ ನೀರ್ ಉಕ್ಕಿ ಬೀಳುತ್ತಲ್ಲಪ್ಪ ಈ ತರ ಮಾಡ್ರದಾಗ ಅದ್ಭುತ ಆಯ್ತ್ರಿ. ಇದು ನಮ್ಮದು ದೂರದರ್ಶನದವರು ನಮ್ ಬೆಣಗಿ ಸಾಹೇಬ್ರೆಲ್ಲ ಇದು ಮಾಡಿದವ್ರಿ, ಅವ್ರಿಗೆ ಅಗ್ರಿಕಲ್ಚರ್ ಆಫೀಸ್ದವ್ರು ಜೆ ಡಿ ಅವರು ಅವರೆಲ್ಲ ಮಾಡಿ ನಿಮ್ಮ ಆಕಾಶವಾಣಿಗೆ ನನಗೇನದ ಇಲ್ಲಿ ಕರೆಸಿ ನೀವು ಇದ್ರೊಳಗೆ ಹೇಳಬೇಕು. ಮತ್ತ ದೂರದರ್ಶನದವ್ರಿಗೆ ಹೊಲಕೆ ತರಿಸ್ದವ್ರಿ, ಹೊಲಕ್ ತರಿಸಿ ಅವರೆಲ್ಲ ನೋಡಕ್ ಬಂದ್ರು. ಅವಾಗರೆ ಮಳೆಗಾಲ ಎಲ್ಲ ನೀರ್ ಹೋಗಿತ್ರಿ, ಅದು ನಮ್ಮ ಹೊಲಕ್ಕ ಹೊಂಟ್ರ ಅಂದ್ರೆ ತಾಂತಾನೆ ಆಟೋಮೆಟಿಕ್ ನಿಸರ್ಗ ಮಳಿ ಹೊಡಿತ ಸರ್. ಮಳಿ ಹೊಡೆದಿ 4 ಗಂಟೆ 2 ಮೋಟರ್ ಅಷ್ಟು ನೀರ್ ನಾನೇನ್ ಮಾಡಿದ ಬಾವಿಯೊಳಗ ನೀರ್ ತಂಡದು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಂದಂಗ ದೇವ್ರ ಸಾಕ್ಷಾತ್ ಮಳಿ ಹೊಡೆದಿ ಆ ನಡ 4 ಗಂಟೆ ಕರಡೆ ನೀರ್ ಬಂದಿ ಆ ಬಾವಿಯೊಳಗ ನೀರ್ ಬೀಳಕ್ ಚಾಲು ಆಯ್ತು ಸರ್. ಅದೇ ನಮ್ ದೂರದರ್ಶನದವರು ಶೂಟಿಂಗ್ ಮಾಡಿದ್ರು, ಶೂಟಿಂಗ್ ಮಾಡ್ಕೊಂಡ್ರ ಸರ್ ಆಯ್ತು. ಸುತ್ತಿನ ಬಾವಿಗಳಿಗೆಲ್ಲ ಹೋದ್ರು ನಾನು ಬಾವಿಯೊಳಗ ಅದು ಮಳಿ ನೀರ್ ತುಂಬಿಕೊಂಡ್ರ ಡೈಲಿ 4 ಫೀಟ್ 5 ಫೀಟ್ ನೀರ್ ಇಳಿಕ್ ಚಾಲು ಮಾಡ್ತಾರ. ನಾಂದ ಇದು ನೀರ್ ಬಂದ ಇದ್ರ ಒಳಗ ಬಿದ್ದು ನೀರ್ ಇಳಿಕೆ ಚಾಲು ಮಾಡ್ದು, ಇವ್ ನೀರ್ ಯಾಕಡ್ ನಡ್ದು ನಾವು ಸುತ್ತಿನ ಬಾವಿಗಳಿಗ ಅದೆಲ್ಲ ಜಗ್ಗಕ್ ಚಾಲು ಮಾಡ್ತಾವ ನಾವು ಬೋರ್ಗಳಿಗ. ಒಂದ್ 5-6 ದಿವಸ ಆಗಿ ಆ ಬಾವಿಗಳಿಗೆ ಹೋಗಿ ನೋಡ್ತೀನಿ ಸರ್, ಅಲ್ಲಿ ಸಣ್ಣ ನೀರ್ ಬೀಳಕ್ ಚಾಲು ಆಗ್ತೀರಿ ಆ ಬಾವಿಗಳಿಗೆ. ಅಂದ್ರೆ ಅವು ಬಾವಿಗಳು 400 ಫೀಟ್ 300 ಫೀಟ್ 600 ಫೀಟ್ 1,000 ಫೀಟ್ ಅಷ್ಟು ದೂರ ಇದ್ದುರಿ. 2-3 ಸಲ ತುಂಬತಂದ್ರೆ ಅವು ದೂರಿನ ಬಾವಿಗಳಿಗೆ ನೀರ್ ಹೋತಿತ್ರಿ. ಒಂದ್ಸಲ 2 ಸಲ ತುಂಬಿದ್ರು ಇಲ್ಲೇ ಸಮೀಪೆ ಆಯ್ತು. ಬೋರ್ ಚಾಲು ಮಾಡಿದ್ರೆ ಇವು ಫುಲ್ ನೀರ್ ಹೊರೆ ಹೊಟ್ಟ ಹರದು ಬೋರ್ವೆಲ್ಗಳಿಗೆ. ಅಲ್ಲಿಂದ ಒಂದ್ 500 ಮಿಲಿಮೀಟರ್ ಮಳಿ ಬತ್ತಂದ್ರೆ ನಮ್ ಬೋರ್ವೆಲ್ಗಳಿಗೆ ನೀರ್ ಆತವ. ಮತ್ತ 600 ಮಿಲಿಮೀಟರ್ ಮಳಿ ಬತ್ತಂದ್ರೆ ಬಾವಿಗಳಿಗೆಲ್ಲ ನೀರ್ ಹೆಚ್ಚಾತವ ಅನ್ನಂತ ಅದ್ರ ತಿಳುವಳಿಕೆ ಆಟೋಮೆಟಿಕ್ ಬತ್ತರಿ. ನಿಮ್ಗೆ ಅನುಭವ ಐತ್ರಿ. 20 ರೂಪಾಯಿ ಲೀಟರ್ ನೀರ್ ಮಾರುಗುತ್ತದ. ಈ ನಿಸರ್ಗ ಪುಕ್ಕಾಟ ಕೊಡ್ತದ ನೀರ್ ಅಂದ್ರೆ ನಾವು ನೋಡ್ಕೋತ ಹಳ್ಳ ತುಂಬ ನಡೀತದ್ರ ಎಂತ ಹಳ್ಳ ತುಂಬ ನಡೀತಲ್ಲ ಅನ್ಕೋತಿ ಎಲ್ಲರೂ ನೋಡಕ್ ಹೋತೇವ್ ಸರ್ ನಾವು ಹಳ್ಳಕ. ನಮ್ಗನ್ನಿಸ್ತು ಇದು ನೀರ್ ರೈತನ ಸಂಪತ್ ನೀರ. ನೀರ್ ನಾವು ಬಿಟ್ಟು ಬೆಳಿ ಒಣಗಿಸ್ಕೋತೇವಲ್ಲಪ್ಪ ನಮ್ದು ಎಷ್ಟು ಹುಚ್ಚತನ ಅದ. ಇದು ನೀರ್ ಹಿಡ್ಕೊಂಡಿ ಇಟ್ಕೊಂಡೇವ್ ನಾವು ನಮ್ಗ ಬ್ಯಾಂಕಿನಾಗ ಡಿಪಾಸಿಟ್ ಇಟ್ಟಂಗ ಆಗ್ತದಲ್ಲ ರೊಕ್ಕ, ಅದಕ್ಕೆ ಇದು ನೀರ್ ಹಿಡಿದು ಇಟ್ಕೊಮಾರಿ ಮುಂದ ಮಳಿ ಹೋದಾಗ ಇದೇ ನಾವು ಉಪಯೋಗ ತೋಕೋತ ಅಂತರ್ಜಲ ಮಟ್ಟ ಹೆಚ್ಚು ಮಾಡ್ಕೋತ ಹೋದ್ರ ನಮ್ 90 ಎಕರೆ ಪೂರಾ ನೀರಾವರಿ ಅದ ಸರ್. ನಾವು 16-18 ಬೋರ್ ಹೊಡೆದಿದ್ದೇವ್ರಿ, ಎಲ್ಲಾ ಹೊಟ್ಟೆ ಹಾರ್ತೀವ್ರಿ ಬೋರ್ಗಳೆಲ್ಲ. ಮುಂದೇನದ ಇಂಥವ್ ಕೃಷಿ ಹೊಂಡ ಮಾಡ್ಕೋತ ನಾವು ನೀರ್ ಕಾಣದೇವು. ಅಲ್ಲಿಂದ ಎಲ್ಲಾ ಬೆಳೆಗಳೇನದ ಒಂದೊಂದ್ಸಲ 2-2 ಸಲ ನೀರ್ ಹೂಡಿದೆವು. ಮಳಿ ಬರಲ್ದ್ರು ಬಿ ನಮ್ ಹೊಲಗಳೆಲ್ಲ ಬೆಳಿ ಬೆಳಿತೇವೆ ಸರ್. ಯಾಕಂದ್ರ ನಮ್ಗೆ ಅಂತರ್ಜಲ ಮಟ್ಟನೇ ಹೆಚ್ಚ, ಬಾವಿಗ ಬೋರ್ವೆಲ್ಗಳಿಗೆ ನೀರ. ಹಿಂಗಾಗ್ರದಾಗ ನಾವು ಬೆಳಿ ಉಣಸರ್ದಾಗ 2 ಪಟ್ಟ ಮಾಲ್ ಹೆಚ್ಚಾಗದು. ಮತ್ತ ಮಾರ್ಕೆಟ್ದಾಗ ಒಯ್ದ್ರ ಕ್ವಾಲಿಟಿ ಚಂದ ಮಾಲಿಗೆ ನೋಡೋಣ. ಇದಕ್ಕೆ 1 ಕ್ವಿಂಟಾಲ್ದಿಂದ 200 ರೂಪಾಯಿ ಹೆಚ್ಚಿಗೆ ಹಂಗ ಹೆಚ್ಚಿಗೆ ಮಾಡಿ ತಗೋತಿರು. ಅದಕ್ಕೆ ಮುಂದ ಮುಂದ ಬರ್ಕೋತಿ ಅನ್ನೋದ ಹಿಂಗ ಅಂತರ್ಜಲ ಮಟ್ಟ ಹೆಚ್ಚ ಮಾಡ್ಕೋತ ನಮ್ಮಲ್ಲಿ ಎಲ್ಲ ನುಗ್ಗಿ ಗಿಡಗಳು ಹೆಚ್ಚು ಮಾಡಿದೇವ್ರಿ, ನಿಂಬಿ ಗಿಡ ನಮ್ ತಂದೆಯವ್ರು ಮಾಡಿದ್ರು, ನಾವು ಮಾಡಿದೆವು. ಮುಂದ ಏನದ, ಅವು ನಾಯಿಗಳು ಎಲ್ಲರೇ ಸತ್ತು ಹೊಲ್ದಾಗ, ಹಾದಿಗೊಂಟ ಆಯ್ತು, ಇಲಿಗಳು ಸತ್ತು ಅಂದ್ರ ಅವು ಎಲ್ಲ ತರಣ ಆ ನಿಂಬಿ ಗಿಡದ ಬಡ್ಡಿ ಬಿಟ್ಟು ಒಂದ್ ಎರಡು ಮಳ ದೂರ್ ಸರ್, ಒಂದ್ ಗಾರಿ ಕೆದರಣ, ಆ ಗಾರಿಯಾಗೆ ಉಳ್ತಿದ್ದೇವು, ಎಲ್ಲಿ ಬಿ ಅವಕ್ ಬಿಡ್ತಿದಿಲ್ರಿ. ಇವು ದನಗಳು ಬಿ ಸತ್ತು ಅಂದ್ರ ಅವಕ್ ಬಿ ಒಯ್ದೈದಿ ದೊಡ್ಡ ಮಾಯಿನ ಗಿಡ ತಳ ಹುಳಾವ್. ಮತ್ ಅವಾಗ ಮಾಯಿನ ಗಿಡಕ್ಕೆ ನಾವು ನಿಂಬಿ ಗಿಡಕ್ಕೆ ಹ್ಯಾಂಗ ಮಾಡ್ತೀವಿ ಅಂದ್ರ ಬಡ್ಡೆಗೆ ಮಡಿ ಮಾಡ್ತಿದಿಲ್ ಸರ್. ಮಧ್ಯಾಹ್ನದಾಗ ಏನ್ 12 ಗಂಟೆ ಆತದ, 12 ಗಂಟೆ ಆದ ಬಳಕ ಏನ್ ನೆಳ ಬೀಳ್ತದ, ಆ ನೆಳ್ಳಿಗೆ ಏನದ ಕಾಲಿಲಿ ಒಂದ್ ಗೆರಿ ಹೊಡಿತಿದ್ದೇವ್ ಸರ್. ಹೊಡೆದ ಬಳಕ ಆ ಗೆರಿದಿಂದ ಒಂದ್ ಮಳ ದೂರ್ ಇನ್ನೊಂದ್ ಗೆರಿ ಹೊಡಿಯದ್ರಿ. ಹೊಡೆದ ಅದಕ್ಕೇನದ ಒಂದ್ ಫೀಟ ಅರ್ಧ ಫೀಟ ಆ ನಡ ತಗ್ ಮಾಡ ಸರ್, ತಗ್ ಮಾಡಿ ತಿಪ್ಪಿಕ್ ಹತ ಆ ಗಾರಿ ಒಳಗ್ ಹಾಕಿ ನಾವು ನೀರ್ ಅಲ್ಲಿ ಬಿಡ್ತಿದ್ದೇವ್ ಸರ್. ಅಲ್ಲಿ ಬಿಟ್ಟ ಬಳಕ ಅಲ್ಲಿ ಬಿ ಕೆದ್ರದ್ರ ಸಣ್ಣ ಬೇರ್ಗಳು ಸಿಗ್ತೀವಿ ಸರ್. ಆ ನಡ ಕೃಷ್ಣ ಭೈರೇಗೌಡರು ಏನ್ ಮಾಡಿದ್ರು ಸರ್, ಭಾರತ್ ದರ್ಶನ್ ಅಂತ ಹೇಳಿ ಅವ್ರ ಏನದ ಒಂದು ಇದು ತೆಗೆದ್ರಿ ರೈತರದ ಇದ್ರದಿಂದ. ನಾವು ಆ ಇದಕ್ ಬಿ ಹೋದೇವ್ ಸರ್ 33 ದಿವಸ. ಒಂದ್ 12 ರಾಜ್ಯಗಳಿಗ ಇದು ಅಗ್ರಿಕಲ್ಚರ್ ವಿತ್ ತೋಟಗಾರಿಕೆ ಇಲಾಖೆಗಳು, ಮೀನುಗಾರಿಕೆ, ಪಶು ಸಂಗೋಪನೆ ಇಂತಾವೆಲ್ಲ ತೋರಿಸ್ತೀರ್ ಸರ್ ಅದರೊಳಗ. ನಂತರ ಕರ್ನಾಟಕ ದರ್ಶನ ಇತ್ತು. ನಮ್ ತಂದೆಯವರಿಲ್ಲ, ನೀವೆಲ್ಲ ನೋಡ ಬರ್ಬೇಕು, ನೋಡ ಬಂದ್ರೆ ನಿಮ್ಗೆ ಹೆಚ್ಚಿನ ಜ್ಞಾನ ಆತದ. ನಂದಿ ಇವಕ್ಕೆಲ್ಲ ಕಳಿಸಿದ್ರು. ಅಲ್ಲಿಂದ ಬಂದಾರಿಗಳಿಗೆಲ್ಲ ಸಾಗವಾನಿ ಹಚ್ಚ ಸರ್, ಗಿಡಗಳೆಲ್ಲ ಸಾಗವಾನಿ. ನಮ್ ಶಿವಬಬುಲ ಯಾವಾಗ ದುಷ್ಕಾಲ ಬೀಳ್ತದ ಆ ಹೇಳಿ ಏನದ ಇವು ನೀವು ಗಿಡ ಮಾರ್ಕೊಂಬೋದು ಅಯ್ಯಾ ತಕ ಇದು ಹಂಗೆ ಡಿಪಾಸಿಟ್ ಹಂಗೆ. 2015 ಬರಗಾಲ ಇತ್ತು ಸರ್, ಒಟ್ಟ ಮಳಿನೇ ಬರ್ಲಿಲ್ಲ. ಆ ಎಳೆ ಏನದ ನಾವೇನ್ ಮಾಡಿದೀವಿ, ಸಾಗವಾನಿಗಳೆಲ್ಲ ಕರೆಡಿದಾಗೆ ಏನದ ಒಂದ್ 7-8 ಗಿಡಗಳು ಇದ್ವು, ಒಂದ್ ಇಷ್ಟಿಟ್ಟು ಬಡ್ಡಿ ಆಗಿವು. ಅವ 60,000 ಬೇಡಿದ್ರಿ. ಕೊರೋನಾ ಬತ್ರಿ, ಈ ಕೊರೋನಾ ಬಂದ್ರಿ ಈಗೆಲ್ಲ ಏನು ಶೆಲ್ ಆಗಲ್ಲ, ಅದಕ್ಕೆ ಒಂದ್ 10,000 ಕಡಿಮೆ ಮಾಡೋಣ. ಒಂದ್ 40,000 ರೂಪಾಯಿಗೆ ಎಲ್ಲಾ ಗಿಡಗಳು ಅವ್ರಿಗೆ ಏನದ ಮಾರ್ಬಿಟ್ಟೇವ್ರಿ. ಮತ್ ಆ ಕಡೆ ಮ್ಯಾಲ ಏನದ ನೀಲಿ ಗಿಡಗಳು ಇದ್ವು, ಅವೆಲ್ಲ ದೊಡ್ಡ ದೊಡ್ಡ ಬಡ್ಡಿಗಳು, ಅವು ಒಂದ್ 20,000. ಇವೆಲ್ಲ ಸಂಗ್ರಹಣ ಮಾಡಿ ಮುಂದೇನದ ಈಗ ಲೇಬರ್ದ ಬಹಳ ಕೊರತೆ ಆಯ್ತು ಸರ್. ಕೊರತೆ ಆಗೋಣ ಒಂದ್ 16 ಎಕರೆ ಕಾಶಿ ಬಾರಿಕಾಯಿ ಮತ್ ಇದು ಅಂಗೂರ ಇವೆಲ್ಲ ಚೆಕ್ ಎಲ್ಲ ಅದ್ರದ್ದು ಬಂದದ ರೊಕ್ಕಿನಾಗ ಇವರಿಗೆ ಗೊತ್ತಾಕೊಟ್ಟಿ ಅವೆಲ್ಲ ಅಂಗೂರ ಮತ್ತ ಬಾರಿ ಗಿಡಗಳೆಲ್ಲ ತೆಗೆದು ಬಿಟ್ಟೇವ್ ಸರ್. ಮುಂದ್ ನಾನೇ ಏನ್ ಮಾಡಿದೇವು, ಇವು ಡ್ರಿಪ್ ಮಾಡ್ಬೇಕಲ್ಲಪ್ಪ ಕರೆಡಿಯಾಗ, ಕರೆಡಿಯಾಗ ಯಾಕೆ ಮಾಡ್ಬೇಕು, ಬಂದರಿಗೆ ಮಾಡಿದ್ರು ಒಳ್ಳೇದಾಗ್ತದಲ್ಲ, ಇಲ್ಲಿ ಬಿ ಲಾಭ ಬರ್ತದ, ಅಲ್ಲಿ ನಾವು ಗೊಬ್ಬರ ಬಿ ಹಾಕದ ಹತ್ತಲ್ಲ, ಆಯ್ತು ಹಸಿ ಬಿ ಹೆಚ್ಚು ಹಿಡ್ಕೋತದ, ಅರ್ಣಿ ಇರ್ತದ. ಇದ್ರ ಟೆಗ್ಗಿನಾಗ ನಾವು ನೀರ್ ಬಿಟ್ಟೇವಂದ್ರ ಅವು ಬೇರ್ಗಳು ಕೆರೆಯಾಗ ಬರ್ತಾವ, ದೂರ ಬೇರ್ ಬರ್ತಾವ, ಇದಕ್ ನೀರ್ ಬಿಟ್ರೆ ತಾನೇ ಅದಕ್ ನೀರ್ ಬಿಟ್ಟಂಗೆ ಆತದ ಗಿಡಕ್ಕೆ ಅಂದಿ ಆ ಪ್ರಯೋಗ ಮಾಡ್ಕೋತ ಏನದ ನಾ 2015 ಒಟ್ ಡ್ರಿಪ್ ಮಾಡೋದಿಲ್ಲ. ಬಂದಾರಿಗೆ ಕೆದರದು ವರ್ಷಿಗೆ ಹತ್ತದ ಗಿಡಗಳು ಮಾಡ್ಕೋತ ಹೋಗೋದು, ಮಾಡಿ ಏನದ ಬಾಯಂದೇ ನೀರ್ ಹಾಕದವ್. ಅದು ಏನ್ ಮಾಡಿದ್ರಿ, 5 ದಿವಸ ವಾಮ ಒಂದೊಂದ್ ಗಿಡಕ್ಕೆ ಏನದ 4 ಕೊಡ 5 ಕೊಡ 3 ಕೊಡ ಆ ಗಿಡದ ಏನದ ನೋಡ್ಕೊಂಡಿ ಅದಕ್ಕೇನದ ನೀರ್ ಕೊಡದ್ಲೇ ಒಯ್ದೆ ಹಾಕಿ ಹಾಕಿದ್ರಿ ಒಟ್ಟ. ಹಂಗೇನ್ ಮಾಡಿದೇವ್ ಮುಂದ ಇದಕ್ಕ ನಾವು ಪುನಃ ಕೃಷಿ ಮಾಡಕ್ ಹೋದಾಗ ಅಲ್ಲಿ ನೀವು ಇಷ್ಟೇ ದಿನದಾಗೆ ನಿಮ್ಗ ಫಲ ಕೊಡ್ತದ ಅಂದ ಬಳಕ ಅಲ್ಲಿ ಇದೇನದ ಜಾಮದ ಕೈ ತಂದ ಹಚ್ಚಿದೆವು, ಮತ್ ಇದು ನುಗ್ಗಿ ಬೀಜ ತಂದೆವು ನಮ್ ಬಾಗಲಕೋಟ್ ಇದಕ್ ಹೋಗಿ, ಅವ್ ನುಗ್ಗಿ ಸಸಿಗಳು ಮಾಡ್ಕೊಂಡಿ ಅವು ಹಚ್ಚಿದೆವು. ಮತ್ ಏನದ ಚಿತಾಪುಳ ಕೈ ರೀ, ಇವ್ ಏನದ ಇವು ಹೈಬ್ರಿಡ್ ಹಚ್ಚೋದಿಲ್ಲ. ನಮ್ ಬಬ್ಲೇಶ್ವರಕ ಅಲ್ಲಿ ಫಾರೆಸ್ಟ್ ದಿಂದೇ ಕೊಡ್ತಿರ್ ಸರ್, ನಮ್ದೊಂದ್ ಪಾಣಿ ಕೊಡೋಣ, ಒಂದ್ 50 ಗಿಡಗಳು ಕೊಡ್ತಿರು. 2ನೇ ವರ್ಷಿಗೆ ಜಾಮದ ಕೈನೇ ಚಾಲು ಅದ ಸರ್, ನಮ್ದು ಲಕ್ನೋ 49 ಅಂತ ಹೇಳಿ. ನಾವೇನದ ಚೈನಾಕ ಮತ್ತ ಥೈಲ್ಯಾಂಡ್ ಸಿಂಗಾಪುರ ಇವು ಒಂದ್ 5 ರಾಷ್ಟ್ರಗಳಿಗೆ ಹೋಗಿ ಬಂದಿದೆ ಸರ್. ನಮ್ ಜೊತೆಗೆ ಬಂದ್ರಿ ಒಂದ್ 45 ರೈತರು ಇದ್ರು, ಒಂದ್ 4-5 ಆಫೀಸರ್ ಬಂದ್ರು. ಫಸ್ಟ್ ಚೆಂಡು ಕೊಯ್ತು, ಅಲ್ಲಿ ನಂತರ ಶಾಂಗಾಯ್ ಕೊಯ್ತು. ಅಲ್ಲೆಲ್ಲ ನಮ್ಗೆಲ್ಲ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಅಲ್ಲೆಲ್ಲ ತಿಳಿಸಿದ್ರು. ಅಲ್ಲೆಲ್ಲ ಗೌರ್ಮೆಂಟ್ ಇದೆ ಜಮೀನ್ ಸರ್, ನಾವು ಟ್ರಾಕ್ಟರ್ ಹೊಡಿಬೇಕಾಯ್ತಂದ್ರ ಡಿಸೈಲ್ ನಾವೇ ಹಾಕೋಬೇಕು, ಮತ್ತ ರಾಶಿ ಮಾಡ ಮಷೀನ್ ಇತ್ತಂದ್ರ ಆ ರಾಶಿ ಮಷೀನ್ ಮುಖ ನಾವೇ ಎಣ್ಣೆ ಹಾಕ್ಬೇಕ್ರಿ. ಅಲ್ಲಿಂದ ರಾಶಿ ನಾವು ಮನೆಗೆ ಒಯ್ಬೇಕಂತ ಇತ್ತಂದ್ರ ಅಲ್ಲಿ ಟ್ರಾಕ್ಟರ್ಗಳಿಗೆ ನಾವೇ ಎಣ್ಣೆ ಹಾಕ್ಬೇಕು. ಉಳಿದೋದೆಲ್ಲ ಸೌಲತ್ ಸರ್ಕಾರೇ ಕೊಡ್ತದ ಸರ್ ಅಲ್ಲಿ ರೈತರಿಗೆಲ್ಲ. ಮತ್ ಏನದ ಅರ್ಧ ಮಾಲ್ ತಗೋತಾರ, ಅರ್ಧ ಮಾಲ್ ನಮ್ ಕೊಡ್ತಾರ, ಅರ್ಧ ಮಾಲ್ ಅವ್ರು ತಗೋತಾರ. ಅಲ್ಲಿದು ಒಂದೊಂದು ಬದ್ನಿಕಾಯಿ ನೋಡಿದ್ರ ಒಂದೊಂದ್ ಮಳ, ಗೋಬಿ ನೋಡಿದ್ರ ಇಷ್ಟು ದಪ್ಪ ಒಂದ್ ಮಳ ಸರ್ ಉದ್ದ. ಇಲ್ಲಿ ನಾವು ಗೋಲ್ ನೋಡ್ತೇವ್,